ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಏನದಾವ ಬೇಸಿಗೆ ತಿಂಗಳು. ಈ ಟೈಮ್ನೊಳಗ ಬಿಸಿಲು ಹೆಂಗಿರ್ತದ, ಗರಿಷ್ಠ ಉಷ್ಣತೆ ಹೆಂಗಿರ್ತದ, ಕನಿಷ್ಠ ಉಷ್ಣತೆ ಹೆಂಗಿರ್ತದ, ಯಾವ್ಯಾವ ಪ್ರದೇಶದೊಳಗ ಎಷ್ಟೆಷ್ಟು ಉಷ್ಣತೆ ಇರ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುವುದಕ್ಕೆ ಶುರು ಮಾಡಿದ್ರು. ಅದರಿಂದ ಸಾಕಷ್ಟು ಉಪಯೋಗಗಳು ಕೂಡ ಅದಾವ. ಯಾಕಪ್ಪ ಅಂತಂದ್ರ ಯಾವ ರೀತಿ ನಮಗ ಮಳೆ ಮುನ್ಸೂಚನೆ ಮುಖ್ಯನೋ ಅದೇ ರೀತಿಯಾಗಿ ಉಷ್ಣತೆಯ ಮುನ್ಸೂಚನೆ ಕೂಡ ಬಹಳ ಮುಖ್ಯ ಆಗ್ತದೆ. ವಿಶೇಷವಾಗಿ ಬೇಸಿಗೆ ಒಳಗ ಉಷ್ಣತೆಯಿಂದ ಸಾಕಷ್ಟು ತೊಂದರೆ ಆಗುವಂತಹದನ್ನ ನಾವು ನೋಡ್ತಾ ಇದೀವಿ. ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು, ಹೆಚ್ಚು ಬಿಸಿಲಿರುವುದರಿಂದ, ಹೆಚ್ಚು ಶಾಖ ಇರುವುದರಿಂದ ಆಗುವಂತಹದನ್ನ ನಾವು ನೋಡ್ತಾ ಇದ್ದೀವಿ. ಬಿಸಿ ಗಾಳಿಯಿಂದಾಗಿ ಸಾವು ನೋವುಗಳು ಸಂಭವಿಸುವಂತಹದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಯಾವ ಟೈಮ್ನೊಳಗ ಬಿಸಿಲು ಹೆಚ್ಚಿರ್ತದ, ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನು ನಾವು ತಗೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ಭಾರತೀಯ ಹವಾಮಾನ ಇಲಾಖೆಯವರು 2016 ಕೊಡೋದಕ್ಕೆ ಶುರು ಮಾಡಿದ್ರು. ಈ ಸಲ ಕೂಡ ಅವರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ನಿಂದ ಮೇ ತನಕ ಯಾವ ರೀತಿ ಬೇಸಿಗೆ ಇರಬಹುದಾಗ್ಯದ ಅನ್ನುವಂತಹ ಸೂಚನೆ ಇಲ್ಲದ ಆ ವರದಿ ಪ್ರಕಾರ ನಾನು ತಮ್ಮ ಮುಂದೆ ಸಂಕ್ಷಿಪ್ತವಾಗಿ ಬಿಸಿಲಿನ ಪ್ರಖರತೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ತಮ್ಮ ಗಮನವನ್ನ ಸೆಳಿಬೇಕು ಅನ್ನುವಂತಹ ವಿಚಾರ ನನಗೆ ಇವತ್ತಿನ ಕಾರ್ಯಕ್ರಮದೊಳಗ ಅದ. ಗರಿಷ್ಠ ಸರಾಸರಿ ತಾಪಮಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ದೇಶದ ಈಶಾನ್ಯ ಪ್ರದೇಶಗಳು, ಪೂರ್ವ ಭಾಗಗಳು, ಮಧ್ಯ ಭಾಗ, ಈ ಪ್ರದೇಶಗಳಲ್ಲಿ ಈ ಸಲ ಮಾರ್ಚ್ನಿಂದ ಮೇ ತನಕ ಬಿಸಿಲು ಸಾಮಾನ್ಯವಾಗಿಯೇ ಇರ್ತದೆ ಮತ್ತೆ ಹೆಚ್ಚಿಗಿರಬಹುದು. ಗರಿಷ್ಠ ಸರಾಸರಿ ತಾಪಮಾನದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಸಲ ಈಶಾನ್ಯ ಭಾರತ, ಪೂರ್ವ ಭಾರತ, ಮಧ್ಯ ಭಾರತ ಮತ್ತು ವಾಯವ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯ ಸರಾಸರಿ ಗರಿಷ್ಠ ಉಷ್ಣತೆ ಇರಬಹುದಾಗ್ಯದ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಗರಿಷ್ಠ ಉಷ್ಣತೆ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಈ ಭಾಗಗಳನ್ನ ಬಿಟ್ಟರೆ ಉಳಿದ ಪ್ರದೇಶಗಳಲ್ಲಿ ಅಂತಂದ್ರ ನಮ್ಮ ದಕ್ಷಿಣ ಭಾರತದೊಳಗ ಮತ್ತ ಈಗ ನಾವೇನ್ ಹಿಂದೆ ಹೇಳಿಲ್ಲ ಈ ಪ್ರದೇಶಗಳಲ್ಲಿ ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಉಷ್ಣತೆ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಗರಿಷ್ಠ ಉಷ್ಣತೆ ಬಗ್ಗೆ ವಿಶೇಷವಾಗಿ ನಾವು ದಕ್ಷಿಣ ಭಾರತದವರು ತಲೆ ಕೆಡಿಸಿಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿರ್ತದ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸರಾಸರಿ ಉಷ್ಣತೆ ಗರಿಷ್ಠ ನೋಡ್ರಿ 40°C ಅದ ಅಂತ ಹೇಳಿ ತಿಳ್ಕೊಳ್ರಿ, 40 ಇರ್ತದ ಅಥವಾ 40 ಕಡಿಮೆ ಆದ್ರೂ ಇರ್ತದ. ಆದ್ರೆ ದೇಶದ ಉಳಿದ ಭಾಗಗಳಲ್ಲಿ ಏನದಪ್ಪ ಅಂತಂದ್ರ ಇದು ಸಾಮಾನ್ಯರೇ ಇರ್ತದ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿರ್ತದ. ಇದು ಬೇಸಿಗೆ ಬಗ್ಗೆ ಒಳ್ಳೆಯ ಒಂದು ಸೂಚನೆ ಅಂದಂಗ ಆಯ್ತು. ಇನ್ನ ಕನಿಷ್ಠ ತಾಪಮಾನದ ಬಗ್ಗೆ ಕೂಡ ಇದೇ ಒಂದು ಆಶಾಭಾವನೆ ಇದೆ. ದಕ್ಷಿಣ ಭಾರತವನ್ನ ಬಿಟ್ಟರೆ ಉಳಿದ ದೇಶದ ಎಲ್ಲ ಭಾಗಗಳಲ್ಲಿ ಕನಿಷ್ಠ ಸರಾಸರಿ ತಾಪಮಾನ ಸಾಮಾನ್ಯ ಇರ್ತದ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ದಕ್ಷಿಣ ಭಾರತದೊಳಗ ಕನಿಷ್ಠ ಸರಾಸರಿ ತಾಪಮಾನ ಸಾಮಾನ್ಯ ಇರ್ತದ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಇರ್ತದ. ಅಂದ್ರೆ ಒಂದು ಒಳ್ಳೆಯ ವಾತಾವರಣವನ್ನ ಬೇಸಿಗೆಯೊಳಗೆ ಸಹಿತ ನಾವು ನೋಡಬಹುದಾಗಿದೆ ಅನ್ನುವಂತಹ ಮಾತು ಇಲ್ಲಿ ಗಮನಿಸಬೇಕು. ಇದು ಮಾರ್ಚ್ನಿಂದ ಮೇ ತನಕ ಇರುವಂತಹ ಒಂದು ಸನ್ನಿವೇಶ. ಇನ್ನು ಮಾರ್ಚ್ ತಿಂಗಳ ಬಗ್ಗೆನೆ ಒಂದು ಮುನ್ಸೂಚನೆ ಇದೆ, ಅದನ್ನು ಕೂಡ ತಾವು ಗಮನಿಸಬೇಕು. ಮಾರ್ಚ್ ತಿಂಗಳಲ್ಲಿ ಗರಿಷ್ಠ ತಾಪಮಾನದ ಬಗ್ಗೆ ಹೇಳಬೇಕು ಅಂತಂದ್ರೆ ದಕ್ಷಿಣ ಭಾರತವನ್ನ ಬಿಟ್ಟರೆ ಉಳಿದ ದೇಶದ ಭಾಗಗಳಲ್ಲಿ ಗರಿಷ್ಠ ತಾಪಮಾನ ಹೆಚ್ಚಿಗೆ ಇರ್ತದ ಅನ್ನುವಂತಹ ಮಾತದ. ಆಮೇಲೆ ಕನಿಷ್ಠ ತಾಪಮಾನ ಕೂಡ ಉಳಿದ ದೇಶದ ಭಾಗಗಳಲ್ಲಿ ನಮ್ಮ ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಅಲ್ಲಿ ಕೂಡ ಹೆಚ್ಚಿರ್ತದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದು ಗರಿಷ್ಠ ತಾಪಮಾನ, ಕನಿಷ್ಠ ತಾಪಮಾನ ಮತ್ತು ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಸರಾಸರಿ ತಾಪಮಾನ ಇರಬಹುದು ಅನ್ನೋದ್ರ ಬಗ್ಗೆ ಆಯ್ತು. ಇನ್ನ ತಾವೆಲ್ಲ ಬಿಸಿಗಾಳಿ ಅಲೆ ಅಂತ ಹೇಳಿ ಕೇಳಿರಿ. ಬಿಸಿಗಾಳಿ ಅಲೆ ಅನ್ನುವಂತಹ ಒಂದು ಸನ್ನಿವೇಶಕ್ಕೆ ನಾವು ವ್ಯಾಖ್ಯೆಯನ್ನ ಕೂಡ ಕೊಟ್ಟಿದ್ವಿ. ಬಿಸಿಗಾಳಿ ಅಂತಂದ್ರೆ ಏನು ಅಂತ ಹೇಳಿ, ಒಂದು ಪ್ರದೇಶದೊಳಗ ಏನು ಸರಾಸರಿ ಉಷ್ಣತಾಪಮಾನ ಇರ್ತದ, ಗರಿಷ್ಠ ತಾಪಮಾನ ಇರ್ತದ, ಅದಕ್ಕಿಂತ ಸುಮಾರು 5-6 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಹೆಚ್ಚಾಯಿತು ಅಂತಂದ್ರೆ ಅದು ಬಿಸಿ ಗಾಳಿ ಐತಿ ಅನ್ನುವಂಥ ಒಂದು ವ್ಯಾಖ್ಯಾನವನ್ನ ನಾವು ಅದಕ್ಕೆ ಕೊಡಬಹುದಾಗಿದೆ. ಮಾರ್ಚ್ನಿಂದ ಮೇ ತನಕ ಮಧ್ಯ ಮತ್ತು ವಾಯವ್ಯ ಭಾರತದೊಳಗ ಬಿಸಿಗಾಳಿ ಅಂತಂದ್ರೆ ಹೀಟ್ ವೇವ್ ಅಂತ ನಾವು ಕರಿತೀವಿ, ಇದು ಹೆಚ್ಚಿಗೆ ಇರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಮಧ್ಯ ಭಾರತದೊಳಗ ಮಾರ್ಚ್ ತಿಂಗಳೊಳಗ ಕಡಿಮೆ ಇರ್ತದ ಅನ್ನುವಂತಹ ಮಾತನ್ನ ಕೂಡ ತಜ್ಞರು ನಮಗೆ ಸೂಚಿಸ್ತಾ ಇದ್ದಾರೆ. ಅಂದ್ರೆ ಬಿಸಿಗಾಳಿ ಬಗ್ಗೆ ನಾವು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಏನು ಗರಿಷ್ಠ ಮತ್ತು ಕನಿಷ್ಠ ತಾಪಮಾನಗಳದಾವ, ನಮ್ಮ ದಕ್ಷಿಣ ಭಾರತದೊಳಗ ಸಾಮಾನ್ಯಕ್ಕಿಂತ ಕಡಿಮೆ ಇರುವಂತಹ ಒಂದು ಸಾಧ್ಯತೆಗಳು ಅದಾವ ಅನ್ನುವಂಥದ್ದು ನಮಗೆಲ್ಲ ಒಂದು ಖುಷಿಯ ವಿಚಾರ ಅಂತ ಹೇಳಿ ಹೇಳಬಹುದು. ಆದರೂ ಕೂಡ ಬೇಸಿಗೆ ಬೇಸಿಗೆನೆ, ನಾವು ಏನು ಸುರಕ್ಷತಾ ಕ್ರಮಗಳನ್ನು ತಗೊಳ್ಬೇಕು ಅದನ್ನ ನಾವು ಪಾಲಿಸಲೇಬೇಕಾಗ್ತದೆ. ಇದು ಬೇಸಿಗೆ ಬಗ್ಗೆ ಆಯ್ತು. ಇನ್ನ ಈ ಟೈಮ್ನೊಳಗ ಮಳೆ ಕೂಡ ಆಗ್ತಾ ಇರ್ತದೆ. ಅಕಾಲಿಕ ಮಳೆ ಬರ್ತಾ ಇರ್ತದ. ಅದಕ್ಕ ಮಾರ್ಚ್ ದಿಂದ ಮೇ ತನಕ ಇರುವಂತಹ ಅವಧಿಯೊಳಗ ಪ್ರೀ ಮಾನ್ಸೂನ್ ಶವರ್ಸ್ ಅಂತಂದ್ರ ಮುಂಗಾರು ಪೂರ್ವ ಮಳೆ ಆಗುವಂತಹ ಸಾಧ್ಯತೆಗಳು ಸಾಮಾನ್ಯವಾಗಿ ಇರ್ತಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ಅಂತಂದ್ರ 83% to 117% ಇರುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇದರ ಒಂದು ಅಂಕಿ ಸಂಖ್ಯೆಗಳು 1971 to 2020 ತನಕ ಏನು ಅವಧಿ ಅದ, 50 ವರ್ಷಗಳ ಅವಧಿ, ಈ ಅವಧಿಯೊಳಗ ಸರಾಸರಿ ಎಷ್ಟಿರ್ತದ ಅದ್ರ ಮೇಲೆ ಇದನ್ನ ಲೆಕ್ಕ ಹಾಕ್ತಾರ. ಈ ಅವಧಿಯೊಳಗ ಸುಮಾರು 30 mm ಮಳೆ ನಾವು ಪ್ರತಿ ವರ್ಷ ಪಡೀತಾ ಇದ್ದೀವಿ. ಅದಕ್ಕೆ ಈ ಸಾಮಾನ್ಯ ಮಳೆ ವಾಯವ್ಯ ಭಾರತದೊಳಗ ಪಶ್ಚಿಮ, ಮಧ್ಯ ಭಾರತ, ಪೂರ್ವ ಭಾರತ, ಈಶಾನ್ಯ ಭಾರತ ಈ ಒಂದು ಪ್ರದೇಶಗಳಲ್ಲಿ ಸಾಮಾನ್ಯ ಮಳೆ ಇರ್ತದ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಉಳಿದ ಕಡೆಗಳಲ್ಲಿ ಅಂದ್ರೆ ಈ ಪ್ರದೇಶಗಳನ್ನು ಬಿಟ್ಟು ಉಳಿದ ಕಡೆ ಅಂತಂದ್ರ ನಮ್ಮ ದಕ್ಷಿಣ ಭಾರತ ಬರ್ತದ, ಅದರ ಜೊತೆಗೆ ಪೂರ್ವ, ಮಧ್ಯ ಭಾರತ ಮತ್ತು ಈಶಾನ್ಯ ಭಾರತದ ಕೆಲವು ಪ್ರದೇಶಗಳಲ್ಲಿ ಮಳೆ ಸಾಮಾನ್ಯವಾಗಿರ್ತದ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿರ್ತದ ಅನ್ನುವಂಥದ್ದು. ಅಂದ್ರೆ ಗಮನಿಸಬೇಕು, ನಮ್ಮ ಪ್ರದೇಶಗಳಲ್ಲಿ ಬೇಸಿಗೆ ಒಳಗ ಸಾಮಾನ್ಯ ಮಳೆ ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ಈ ವರ್ಷ ನಾವು ಪಡೀಬಹುದಾಗಿದೆ ಅನ್ನುವಂತಹ ಸೂಚನೆ. ನಮಗ ಇದು ಒಂದು ಅನುಕೂಲಕರವಾದಂತಹ ಒಂದು ವಾತಾವರಣ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರ ಬೇಸಿಗೆ ಒಳಗ ನಮಗ ಸ್ವಲ್ಪ ಮಳೆ ಆಯ್ತು ಅಂತಂದ್ರ ವಾತಾವರಣ ಕೂಡ ತಂಪಾಗ್ತದ. ಅದ್ರ ಜೊತೆಗೆ ಬಹಳ ಮುಖ್ಯವಾದಂತಹದ್ದು ಏನಪ್ಪ ಅಂತಂದ್ರ ಈ ಮಳೆ ಏನು ನಮಗ ಸಿಗ್ತದ ಆ ಮಳೆಯ ನೀರನ್ನ ನಾವು ಸಂಗ್ರಹ ಮಾಡೋದ್ರ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಯಾಕಪ್ಪ ಅಂತಂದ್ರ ಮಳೆ ನೀರನ್ನ ನಾವು ಸಂಗ್ರಹ ಮಾಡದೆ ಹೋದ್ರೆ ನಮ್ಮ ಕೃಷಿಗೆ ಪಡೆದು ಬೀಳುವಂತಹ ಸಾಧ್ಯತೆಗಳಿರ್ತಾವ. ಸರ್ಕಾರದ ಯೋಜನೆಗಳೇ ಅದಾವ, ಏನಪ್ಪ ಅಂತಂದ್ರೆ ಕ್ಯಾಶ್ ದ ರೈನ್ ವೆನ್ ಇಟ್ ರೇನ್ಸ್ ವೇರ್ ಇಟ್ ರೇನ್ಸ್ ಅಂತ ಅನ್ನುವಂಥದ್ದು. ಅಂದ್ರೆ ಯಾವಾಗ ಮಳೆ ಆಗ್ತದಲ್ಲ ಅವಾಗೇ ನಾವು ಅದನ್ನ ಹಿಡ್ಕೋಬೇಕು, ಎಲ್ಲಿ ಆಗ್ತದ ಅಲ್ಲೇ ಹಿಡ್ಕೋಬೇಕು ಅನ್ನುವಂತಹ ಒಂದು ಯೋಜನೆ ಅದ. ಈ ಯೋಜನೆ ಬಹಳಷ್ಟು ತ್ವರಿತಗತಿಯಿಂದ ನಡೆದದ, ಅದ್ರ ಬಗ್ಗೆ ನಾನು ಮುಂದಿನ ಕಾರ್ಯಕ್ರಮಗಳಲ್ಲಿ ತಮಗ ಹೇಳಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿನಿ. ಯಾರ್ಯಾರು ಈ ಕಾರ್ಯಕ್ರಮದೊಳಗೆ ದುಡಿತಾ ಇದ್ದಾರೆ, ಯಾವ ರೀತಿಯಾದಂತಹ ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ಒಂದು ಸಾಹಸವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆರೆಗಳ ಪುನಶ್ಚೇತನ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳು ತಮಗೂ ಕೂಡ ಪ್ರೇರಣೆ ನೀಡಬಹುದು ಅನ್ನುವಂತಹ ಒಂದು ವಿಚಾರ ಅದ. ಅದಕ್ಕ ಯಾವಾಗ ನಮಗ ಪ್ರಕೃತಿ ನೀಡ್ತಾ ಇದೆ ಅವಾಗ ನಾವು ಹಿಡಿದ್ರೆ ಒಳ್ಳೆ ಪೋಷಕಾಂಶಯುಕ್ತ ಮಳೆ ನೀರು ನಮಗ ಸಿಗ್ತದ, ಅದ್ರ ಜೊತೆಗೆ ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಅದಕ್ಕ ನಿಮ್ಮ ಏನು ಕೃಷಿ ಹೊಂಡಗಳದಾವ, ಬಾವಿಗಳದಾವ, ಏನು ಹಳ್ಳಗಳದಾವ, ಆಮೇಲೆ ಕೆರೆಗಳು, ಕಲ್ಯಾಣಿಗಳೇನದಾವ, ಇದನ್ನ ಸಾಮೂಹಿಕವಾಗಿ ನಾವು ಎಲ್ಲಿ ಸಾಧ್ಯದ ಅಲ್ಲಿ ಕೆಲಸ ಮಾಡಿ ಅವುಗಳನ್ನ ಪುನಶ್ಚೇತನಗೊಳಿಸೋದ್ರ ಕಡೆ ಗಮನ ಹರಿಸಬೇಕಾಗಿದೆ. ಮತ್ತು ವೈಯಕ್ತಿಕ ನೆಲೆವಳವು ಸಹಿತ ನಾವು ಕೃಷಿ ಹೊಂಡಗಳನ್ನ ನಮ್ಮ ಹೊಲದೊಳಗೆ ಮಾಡಿಕೊಂಡು ಮತ್ತೆ ನಮ್ಮ ಬಾವಿಗಳೇನದಾವ ಅಂತಹ ಬಾವಿಗಳನ್ನು ಕೂಡ ಪುನಶ್ಚೇತನ ಮಾಡಿಕೊಂಡ್ರೆ, ಅಲ್ಲದೆ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡುವಂತಹದ್ದು, ಮರುಪೂರ್ಣ ಮಾಡುವಂತಹ ಒಂದು ವಿಚಾರದ ಕಡೆ ಗಮನ ಹರಿಸಿದ್ರೆ ಏನು ಮಳೆ ನಮಗ ಬರ್ತಾ ಇದೆ ಅದನ್ನ ಯಶಸ್ವಿಯಾಗಿ ಹಿಡಿಬಹುದು ಮತ್ತು ನೆಲದೊಳಗಿನ ತೇವಾಂಶವನ್ನ ನಾವು ಯಾವತ್ತೂ ಕಾಪಾಡಿಕೊಂಡು ಬೆಳೆಗಳಿಗೆ ಅನುಕೂಲ ಮಾಡಿಕೊಳ್ಬಹುದು. ಇನ್ನು ನಾವು ಜಾಗತಿಕ ವಿದ್ಯಮಾನಗಳ ಬಗ್ಗೆ ಹೇಳ್ತಾ ಇರ್ತೀವಿ, ಲಾನಿನ ಅನ್ನುವಂಥದ್ದು, ಎಲ್ನಿನೋ ಅನ್ನುವಂತಹ ವಿದ್ಯಮಾನಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಲಾನಿನ ಅನ್ನುವಂತಹ ವಿದ್ಯಮಾನ ಏನದ, ಅದು ಶಾಂತ ಮಹಾಸಾಗರದ ಭೂಮಧ್ಯ ರೇಖೆಯ ಸಮೀಪ ಏನಪ್ಪ ಅಂತಂದ್ರ ಇದು ತಂಪು ನೀರಿನ ಪ್ರವಾಹ, ಇದು ಕ್ರಿಯಾಶೀಲ ಇತ್ತು ಅಂತಂದ್ರ ನಮ್ಮ ಪ್ರದೇಶದೊಳಗ ಮಳೆ ಆಗ್ತದ ಅನ್ನುವಂತಹ ಒಂದು ವಿಚಾರ ಇದೆ. ಒಂದು ವೇಳೆ ಎಲ್ಲಿನೋ ಅಂತಂದ್ರ ಬಿಸಿ ನೀರಿನ ಪ್ರವಾಹ ಕ್ರಿಯಾಶೀಲ ಇತ್ತು ಅಂತಂದ್ರ ನಮ್ಮಲ್ಲಿ ಬರ ಬೀಳುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ತಜ್ಞರು ಅಧ್ಯಯನ ಮಾಡ್ತಾ ಇದ್ದಾರೆ. ಈಗೇನು ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ ಅಂತಂದ್ರ ಲಾನಿನ ಅನ್ನುವಂಥದ್ದು ಈಗ ಭೂಮಧ್ಯ ರೇಖೆಯ ಸಮೀಪ ಕ್ರಿಯಾಶೀಲ ಇದೆ, ಬರ್ತಾ ಬರ್ತಾ ಅದು ದುರ್ಬಲ ಆಗ್ತದ, ಮುಂದಿನ ದಿನಗಳಲ್ಲಿ ಅದು ತಟಸ್ಥ ಆಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ತಟಸ್ಥ ಆದ ನಂತರ ಏನು ಪರಿಣಾಮಗಳಾಗ್ತಾವ ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಆದ್ರೆ ಈಗ ಸದ್ಯಕ್ಕೆ ಕ್ರಿಯಾಶೀಲ ಇರೋದ್ರಿಂದ ಬೇಸಿಗೆ ಒಳಗ ನಮ್ಮಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ. ಆದ್ಮೇಲೆ ಈಗ ನಾವು ಮಳೆ ಬಗ್ಗೆ ಮಾತಾಡಿದೀವಿ, ಬಿಸಿಲಿನ ಬಗ್ಗೆ ಮಾತಾಡಿದೀವಿ, ಮಳೆ ನೀರಿನ ಸಂಗ್ರಹದ ಬಗ್ಗೆ ಮಾತಾಡಿದೀವಿ. ನಾಳೆಯ ದಿನವನ್ನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮಹಿಳೆಯರು ನಮ್ಮ ಕೃಷಿಗೆ ಒಂದು ದೊಡ್ಡ ಆಸ್ತಿ ಇದ್ದಂಗ. ಮಹಿಳೆಯರು ಇಲ್ಲದೆ ನಮ್ಮ ಕೃಷಿ ಮಾಡೋದಕ್ಕೆ ನಮಗ ಸಾಧ್ಯನೇ ಇಲ್ಲ. ಅರ್ಧ ಯಾಕೆ ಅರ್ಧದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಹಿಳೆಯರೇ ಮಾಡ್ತಾರ. ಯೋಜನೆ ಮಾಡೋದನ್ನ ಹಿಡ್ಕೊಂಡು ಸಂಪೂರ್ಣವಾಗಿ ಮಾರುಕಟ್ಟೆಗೆ ಒಯ್ಯುವ ತನಕನು ಮಹಿಳೆಯರು ಈ ಕ್ಷೇತ್ರದೊಳಗೆ ಕ್ರಿಯಾಶೀಲ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಹಿಳೆಯರು ಯಾವ ರೀತಿ ಸಾಧನೆ ಮಾಡಿ ಇಡೀ ಸಮುದಾಯಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅತ್ಯುತ್ತಮವಾದಂತಹ ಒಂದು ಉದಾಹರಣೆಯನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಆತ್ಮೀಯರೇ, ರಾಜಸ್ಥಾನದೊಳಗ ಭಾರತದ ಜಲಮಾತೆ ಅಂತೇಳಿನೆ ಪ್ರಸಿದ್ಧ ಆಗಿರುವಂತಹ ಆಮ್ಲಾ ರುಯ್ಯ ಅನ್ನುವಂಥ ಹೆಣ್ಣು ಮಗಳು ಇದ್ದಾರೆ. ಅವರು ರಾಜಸ್ಥಾನದ ಸುಮಾರು 115 ಹಳ್ಳಿಗಳಲ್ಲಿ ನೀರನ್ನ ಸಂಗ್ರಹ ಮಾಡುವಂತಹ ಜಲಕುಂಡಗಳನ್ನ ನಿರ್ಮಾಣ ಮಾಡಿದ್ರು. ಅದರ ಜೊತೆಗೆ ಚೆಕ್ಡ್ಯಾಮ್ಗಳನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಇದು ಬಹಳ ದೊಡ್ಡ ಸಾಧನೆಯ ಕಥೆ ಇದೆ. ಅವರು ಉತ್ತರ ಪ್ರದೇಶದವರು, ಆಮ್ಲಾ ರೋಯಿ ಅವರು ಉತ್ತರ ಪ್ರದೇಶದವರು. ಒಂದು ಸಲ ಟಿವಿ ಒಳಗೆ ನೋಡ್ತಾ ಇರುವಂತಹ ಸಂದರ್ಭದೊಳಗೆ ಸುಮಾರು 90ರ ದಶಕದೊಳಗೆ ರಾಜಸ್ಥಾನದೊಳಗೆ ನೀರಿಗೆ ಹಾಹಾಕಾರ ಇದ್ದದನ್ನ ನೋಡ್ತಾರೆ. ಅಲ್ಲಿ ಮಹಿಳೆಯರು ಮೈಲುಗಟ್ಟಲೆ ನಡೆದು ನೀರು ತುಂಬುವಂತಹ ಒಂದು ಪರಿಸ್ಥಿತಿಗೆ ಅವರು ಕಣ್ಣೀರು ಹಾಕ್ತಾರ. ಇಲ್ಲ, ನಾವ್ ಈ ಮಹಿಳೆಯರ ಸಲುವಾಗಿ ನಾವು ಏನಾದರೂ ಮಾಡಬೇಕು, ಮತ್ತೆ ಅಲ್ಲಿ ಕೃಷಿಕರ ಸಲುವಾಗಿ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಮಾಡಿ ರಾಜಸ್ಥಾನಕ್ಕೆ ಬರ್ತಾರ. ಮಂದಾವರ್ ಅನ್ನುವಂತಹ ಒಂದು ಊರಿನೊಳಗೆ ನೆಲೆ ನಿಲ್ತಾರ. ಅಲ್ಲಿ ಜಲಕುಂಡಗಳನ್ನ ಅವರು ನಿರ್ಮಾಣ ಮಾಡ್ತಾರ. ಅದರ ಜೊತೆಗೆ ಚೆಕ್ಡ್ಯಾಮ್ಗಳನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರ. ಸುಮಾರು 2000 ಅವರ ಕೆಲಸ ಶುರು ಆಗ್ತದೆ. 2005 ತನಕ ಸುಮಾರು 200 ಜಲಕುಂಡಗಳನ್ನ ಅವರು ನಿರ್ಮಾಣ ಮಾಡ್ತಾರ. ಜಲಕುಂಡ ಅಂತಂದ್ರೆ ದೊಡ್ಡ ದೊಡ್ಡ ಕೃಷಿ ಹೊಂಡಗಳನ್ನ ಮಾಡ್ತಾರ. ಅದರ ಜೊತೆಗೆ ಚೆಕ್ಡ್ಯಾಮ್ಗಳನ್ನು ಕೂಡ ಮಾಡ್ತಾರ. 200 ಜಲಕುಂಡಗಳು, 200 ಚೆಕ್ಡ್ಯಾಮ್ಗಳು, ಸುಮಾರು 2017 ತನಕ ಈ ಕೆಲಸ ನಡೀತದ. ಈಗೇನಾಗ್ಯದಪ್ಪ ಅಂತಂದ್ರೆ ಆ ರಾಜಸ್ಥಾನದ ಭಾಗಗಳಲ್ಲಿ ನೀರಿನ ಕೊರತೆನೇ ಇಲ್ಲ, ಎಲ್ಲರೂ ಸಂತೋಷದಿಂದಿದ್ದಾರೆ. ಮಹಿಳೆಯರು ತಮ್ಮ ಮನೆ ಸಮೀಪನೇ ನೀರು ಸಿಗ್ತಾ ಇದೆ, ಅವರಿಗೆ ಸಂತೋಷದಿಂದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೃಷಿಕರಿಗೆ ಒಕ್ಕಲುತನಕ್ಕೆ ನೀರು ಸಿಗ್ತಾ ಇದೆ. ಹಿಂಗಾಗಿ ಏನಾಗ್ಯದಪ್ಪ ಅಂತಂದ್ರೆ ಅವರ ಬದುಕೇ ಬದಲಾವಣೆ ಆಗಿ ಹೋಗಿಬಿಟ್ಟಿದೆ. ಅಲ್ಲಿ ಒಂದು ಹುಲ್ಲು ಸಹಿತ ಬೆಳೀತಾ ಇರಲಿಲ್ಲ. ಅಂತಹ ಪ್ರದೇಶದೊಳಗೆ ಇವತ್ತು ಒಂದು ವರ್ಷಕ್ಕೆ 300 ಕೋಟಿ ರೂಪಾಯಿಯಷ್ಟು ಆದಾಯವನ್ನ ಗಳಿಸ್ತಾ ಇದ್ದಾರೆ ಆ ಭಾಗದ ಜನರು. ಅಂದ್ರೆ ಎಂಥ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಆಮ್ಲಾ ರುಯಿ ಅವರು ಮಾಡಿದ್ದಾರೆ, ಎಲ್ಲರಿಗೂ ಪ್ರೇರಣೆ ನೀಡಿದ್ದಾರೆ ಅನ್ನುವಂತಹ ಮಾತು ಇಲ್ಲಿ ನಾವೆಲ್ಲರೂ ನಮ್ಮ ಮನಸ್ಸಿನೊಳಗೆ ತಗೊಂಡು ಒಬ್ಬ ಹೆಣ್ಣು ಮಗಳಿಗೆ ಇದು ಸಾಧ್ಯ ಆಗಿದೆ, ಯಾಕೆ ನಮಗೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಛಲದಿಂದ ನಾವು ಕೂಡ ಇಂತಹ ಕಾರ್ಯಗಳನ್ನ ಮಾಡಿದ್ರೆ ನಮ್ಮಲ್ಲಿ ಕೂಡ ಸಮೃದ್ಧಿ ನೆಲೆ ನಿಲ್ತದ, ಮತ್ತೆ ನಮ್ಮ ಬಾಳು ಕೂಡ ಹಸನ ಆಗ್ತದ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಆಮ್ಲಾ ರುಯಿ ಅವರು ಬರೇ ರಾಜಸ್ಥಾನದೊಳಗಷ್ಟೇ ಕೆಲಸ ಮಾಡಿಲ್ಲ, ಮಹಾರಾಷ್ಟ್ರದೊಳಗ, ಮಧ್ಯಪ್ರದೇಶದೊಳಗ, ಛತ್ತೀಸ್ಗಢದೊಳಗ ಅನೇಕ ಕಡೆಗಳಲ್ಲಿ ಇಂಥ ಕಾರ್ಯಗಳನ್ನ ಮಾಡಿದ್ದಾರೆ. ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ಅದ್ಭುತವಾದಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ನಮಗ ನಿಮಗ ಎಲ್ಲರಿಗೂ ಪ್ರೇರಣೆಯಾಗಲಿ ಅನ್ನುವಂತಹ ಮಾತು ಈ ಸಂದರ್ಭದೊಳಗೆ ನಾನು ಉಚ್ಚರಿಸ್ತಾ ಇದ್ದೇನೆ. ಇಲ್ಲಿ ಸಮುದಾಯಗಳ ಸಹಭಾಗಿತ್ವ ಕೂಡ ಬಹಳ ಮುಖ್ಯ ಆಗ್ತದೆ. ಅಲ್ಲಿ ಜನರನ್ನ ಒಳಗೊಂಡೇ ಅವರು ಈ ಕಾರ್ಯವನ್ನು ಮಾಡಿದ್ದಾರೆ. ಸ್ಥಳೀಯ ಸಮುದಾಯಗಳೇನದಾವ ಅವರು ಮನವೊಲಿಸಿ ಅವ್ರ ಕಡೆಯಿಂದ 30% ಸಂಪನ್ಮೂಲಗಳನ್ನ ಹಾಕಿಸಿದ್ದಾರೆ. ತಾವು 70% ಸಂಪನ್ಮೂಲಗಳನ್ನ ಹಾಕಿ ಒಂದು ಆಕಾರ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಮಾಡಿಕೊಂಡು ಅದರ ಮೂಲಕ ಈ ಕಾರ್ಯವನ್ನ ಅವರು ಮಾಡಿದ್ದಾರೆ. ಅವರ ಈ ಕಾರ್ಯಕ್ಕೆ ಅನೇಕ ಗೌರವ ಪ್ರಶಸ್ತಿಗಳು ಅವರನ್ನ ಹುಡುಕಿಕೊಂಡು ಬಂದವ. ಅದಕ್ಕಾಗಿ ನಾವು ನೀವೆಲ್ಲರೂ ಆಮ್ಲಾ ರುಯಿ ಅವರಿಗೆ ಒಂದು ನಮಸ್ಕಾರವನ್ನ ಹೇಳೋಣ. ಆತ್ಮೀಯರೇ, ಪ್ರೇರಣಾದಾಯಕವಾದಂತಹ ಈ ವಿಚಾರಗಳ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ March 8 ಬರುವ ಮಂಗಳವಾರ March 14 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಒಣ ಬಿಸಿಲಿನ ವಾತಾವರಣ ವಾರ ಪೂರ್ತಿ ಇರಬಹುದಾಗಿದ. ಬಿಸಿಲಿನ ಪ್ರಖರತೆ ಕೂಡ ಹೆಚ್ಚಾಗಬಹುದು, ಅದರ ಜೊತೆಗೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಒಂದು ವಾರದ ಅವಧಿಯೊಳಗ. ಆದ್ರ ಮಳೆ ಬಗ್ಗೆ ಹೇಳಬೇಕು ಅಂತಂದ್ರ ಮುಂದಿನ ವಾರ ಮಂಗಳವಾರದ ನಂತರ ಬುಧವಾರ, ಗುರುವಾರ ಹಿಂಗ ನಮ್ಮ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಮಳೆಯಾಗುವಂತಹ ಸಾಧ್ಯತೆಗಳು ಮುಂದಿನ ವಾರ ಅದಾವ. ಇದನ್ನ ಗಮನಿಸಬೇಕು. ವಾತಾವರಣದ ಗರಿಷ್ಠ ಸರಾಸರಿ ತಾಪಮಾನ 34-35°C ಆಗುವಂತಹ ಸಾಧ್ಯತೆಗಳದಾವ. ಕನಿಷ್ಠ ತಾಪಮಾನ ಅಲ್ಲಿ ಕೂಡ ಹೆಚ್ಚಳವನ್ನ ನಾವು ನೋಡ್ತಾ ಇದೀವಿ, 22-23°C ತನಕನು ಹೋಗಬಹುದು ಕನಿಷ್ಠ ತಾಪಮಾನ ಸರಾಸರಿ. ಇದನ್ನು ಬಿಟ್ರೆ ಅಂತಹ ಬದಲಾವಣೆಗಳೇನಿಲ್ಲ. ಕಳೆದ ವಾರ ಯಾವ ರೀತಿ ವಾತಾವರಣ ಇತ್ತು ನಮ್ಮ ಜಿಲ್ಲೆಗಳಲ್ಲಿ ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ನಾವು ನೋಡಬಹುದಾಗಿದೆ. ಆದ್ರೆ ಒಂದು ಗಮನಿಸಬೇಕಾದಂತಹದ್ದು ಏನಪ್ಪಾ ಅಂತಂದ್ರೆ ಮುಂದಿನ ವಾರ ಸ್ವಲ್ಪ ವಾತಾವರಣ ಬದಲಾವಣೆ ಆಗಬಹುದು. ಗುಡುಗು ಮಿಂಚುಗಳಿಂದ ಕೂಡಿದಂತಹ ಮಳೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ತರ ನಮ್ಮ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಅದಾವ. ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ನ್ಯೂಸ್ ಆನ್ ಏರ್ ಆಪ್ ಅನ್ನ ಇನ್ನು ಯಾರೂ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ಇದನ್ನ ತಮ್ಮ ಮೊಬೈಲ್ನೊಳಗ ಇಳಿಸಿಕೊಂಡು ಅದರ ಉಪಯೋಗವನ್ನ ಮಾಡಿಕೊಳ್ಬೇಕು. ನೇರವಾಗಿ ಮಾಹಿತಿ ಪಡೆಯೋದಕ್ಕೆ ತಮಗ ಅನುಕೂಲ ಆಗ್ತದೆ. ಅದರ ಜೊತೆಗೆ ಈಗ ಬಹಳ ಮುಖ್ಯವಾಗಿರುವಂತಹ ಆಪ್ಗಳು ಅಂತಂದ್ರೆ ಮೇಘದೂತ ಆಪ್, ಅದರ ಜೊತೆಗೆ ದಾಮಿನಿ ಆಪ್ ನಿಮಗೆ ಬಹಳ ಮುಖ್ಯ. ಯಾಕಪ್ಪ ಅಂತಂದ್ರೆ ದಾಮಿನಿ ಆಪ್ ಅಂತೂ ನಿಮಗೆ ಸಿಡಿಲಿನ ಬಗ್ಗೆ ಮುನ್ಸೂಚನೆಯನ್ನ ಕೊಡುತ್ತದೆ. ಇದು ಬಹಳ ಕೆಲಸಕ್ಕೆ ಬರುವಂತದ್ದು, ಅದಕ್ಕೆ ಇದನ್ನ ತಾವು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಳಬೇಕು. ಇದರ ಜೊತೆಗೆ ಮಾರ್ಕೆಟಿಂಗ್ ಸಂಬಂಧಪಟ್ಟಂತಹ ಆಪ್ಗಳೇನದಾವ ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಸುರಪುರದ ಲಕ್ಷ್ಮಣ್ ಗುತ್ತೆದಾರ್ ಮತ್ತು ಸಂಗಡಿಗರಿಂದ ದುಮ್ದುಮಿ ಪದಗಳು. ಏ ದುಮ್ದುಮೆ ಎಂದನು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನೆ ಒಬ್ಬ. ದುಮ್ದುಮೆ ಎಂದನು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನೆ. ಪೊಲೀಸ್ ಕೆಲಸವು ನಮಗಿರಲೆಂದು, ಪೊಲೀಸ್ ಕೆಲಸವು ನಮಗಿರಲೆಂದು ಹತಿಯರ ಸಾಮಾನ ತಂದಡರೆ ಮುಂದು ಒನಕಿಯ ರೊಕ್ಕ ಎತ್ತತಿವೆಂದು ಹುಕುಮ ನೋಡ ತಿವ್ರಿ ಕೇಳ್ರಿ ನಮದೊಂದು ದುಮ್ದುಮೆ ಬಸವಂತನು. ಏ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಒಬ್ಬ. ಪೊಲೀಸ ಕೆಲಸವು ನಾವಿಡೋಣೆಲ್ಲ, ಪೊಲೀಸ ಕೆಲಸವು ನಾವಿಡೋಣೆಲ್ಲ ಹತ್ಯಾರ ಸಾಮಾನ ನಿಮಗೆ ಕೊಡಲಿಲ್ಲ ಇಂಥ ಕಾರ್ಬೋನೆಲ್ಲ ಕಾರ್ಬಾರಿ ಬಲ್ಲ ಹಿಂಗಂತ ಸಾಯ್ಬೇರಿ ಹೇಳಿದರಲ್ಲ ದುಮ್ದುಮೆ ಬಸವಂತನು. ಏ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಒಬ್ಬ. ಕಾಟಕ ಮಂದಿನ ಅಗಸೆಗೆ ಆಕೆ, ಕಾಟಕ ಮಂದಿನ ಅಗಸೆಗೆ ಆಕೆ ಅಗಸೆ ಪರಾದಲ್ಲಿ ಇರಬೇಕ ದೋಸೆ ಮದರಿನ ಗಡಿಗಾಗ ರೊಕ್ಕ ಬರದಾಕೆ ರೊಕ್ಕ ವಯೋ ಚಂಡಿ ಆಗಳಬೇಕೆ ದುಮ್ದುಮೆ ಬಸವಂತನು ಒಮ್ಮೆ. ದುಮ್ದುಮೆ ಎಂದನು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು. ಏ ದುಮ್ದುಮೆ ಎಂದನು ಪಾಡಿರಿ ಜಾಣರೆ ತುಮ್ದುಮೆ ಬಸವಂತನು. ಡಾಡರಿಗೆ ಆಚಾರು ಸೀಬರ್ ಬಂಡಗಸೆ ಬೇರೆ ಬಿಟ್ಟ ದೂರ ಗುಂಡಾರಾಸೆ ಬೇರೆ ದೋಹದಗಳು ಆಗ್ಯವ್ರಿಗಾಸೆ ಬೇಡಾರು ಮಾಡ್ಯಾರೋ ತಿಳಿಲಿಲ್ಲ ಪಾಸೆ ತುಮ್ದುಮೆ ಬಸವಂತ. ಏ ತುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ತುಮ್ದುಮೆ ಬಸವಂತನು ಒಬ್ಬ. ಆಯ್ತಾರ ಉದಯಕ ಆರಿತಗೊಂಡು, ಆಯ್ತಾರ ಉದಯಕ ಆರಿತಗೊಂಡು ಕೇಳರೆ ಸೈಬರ ಅಳವಿಲ್ಲ ದಂಡು ಎಂದಕ್ಕ ಮುರದ ಒಡೇರ ಸುಡ್ಗಂಡು ಕೈ ಸೇರಿ ಆಗ್ಯಾವ ಚಕಡಿ ಮುರುಗೊಂಡು ದುಮ್ದುಮೆ ಬಸವಂತನು ಒಬ್ಬ. ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು. ಏ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ. ಕಂಪೌನೆಲ್ಲ ಕೇರ ತೆಲ್ಗೇರ ಹೋಯ್ತು, ಕಂಪೌನೆಲ್ಲ ಕೇರ ತೆಲ್ಗೇರ ಹೋಯ್ತು ಹೋಗುವ ಬೇಕ ಒತ್ತು ರಾತ್ರಿ ಮಾಡಾಯ್ತು ಕೇಮ ಮಾಲ ಸಾಹೇಬಾಗ ಕೋಪ ಬಂದಿತ್ತು ದಂಡ ಹೋಗಿ ನಿಂಗ ದಳ್ಳಿ ಪಾಡಿರಿ ಜಾಣರೆ ದುಮ ದುಮ್ಮೆ ಬಸವಂತ ದುಮ್ದುಮೆ ಎಂದೆಂದು ಪಾಡಿರಿ ಜಾಣ ದುಮ್ದುಮೆ ಬಸವಂತುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ಹೇ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ಯಾಕ ಬಿದ್ದವ ನಾವು ಬ್ಯಾಡರ ತಳ್ಳೆ ಯಾಕ ಬಿದ್ದವ ನಾವು ಬ್ಯಾಡರ ತಳ್ಳೆ ದಂಡೋಗೆ ಹೇಳದೆತ್ತು ಅದನಿಂಗದಳ್ಳೆ ಸುತ್ತಮುತ್ತ ಹಾಳು ಮಾಡಿದರಳ್ಳೆ ಚೋಪಾನ ಅಚ್ಚಾರ ವೆಂಕಟಾಪುರ ಕಳ್ಳೆ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ಪಾದಕ್ಕೆ ಬಂದೆ ಕೊಟ್ಟೋರಿ ಬಸವ ನಿನ್ನ ಪಾದಕ್ಕೆ ಬಂದೆ ಕೊಟ್ಟೋರಿ ಬಸವ ಗುರುನ ಸಜನ ಮಾಡು ನಾನಿನ್ನ ಸಿದ್ಧವ ಇಂತ ಸರಗೆಲ್ಲ ಬಳಸುವಿನ ಬಸವ ನಿತ್ಯ ಪೂಜಾಗಳು ಮಲ್ಲಿಗೆ ತುಸವ ದುಮ್ದುಮೆ ಬಸವಂತ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಕೊಟ್ಟೋರಿ ಬಸವಾಗ ತಾ ಬೇಡಿಕೊಂಡ ಕೊಟ್ಟೋರಿ ಬಸವಾಗ ತಾ ಬೇಡಿಕೊಂಡ ಸುರಪುರ ಸ್ವಾದನೆ ನನಗೆ ಮಾಡಂದ ಮಿತಿಯ ಇಲ್ಲದ ಕಾಯಿ ಒಡೆಸುವೆನಂದ ಕೇಮಾಲ ಸಾಹೇಬನ ಮನಸ್ಸಿನೊಳಂದ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ದಂಡಿಗೆ ತಾವು ತೋಪುಗಳಚ್ಚೆ ಎದುರು ದಂಡಿಗೆ ತಾವು ತೋಪುಗಳಚ್ಚೆ ಬಹದ್ದುರ್ಗ ಮೆಚ್ಚೆತ್ತ ಬಂಗಾರದ ಮಚ್ಚೆ ರಣಸೂರ ರಾಯನ ತೇಜಗಳಚ್ಚೆ ಕಣದುರ್ಗೆ ಕೊಡುವೆನು ಕಂಟಿ ಸಲೊಚ್ಚೆ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಹೇ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ಕೆಳಗಿಂದ ಸಿಡಿದ ದುಮ್ದುಮೆ ಬಸವಂತನು ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಹೇ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಹೇ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಹೇ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ದುಮ್ದುಮೆ ಎಂದೆಂದು ಪಾಡಿರಿ ಜಾಣರೆ ದುಮ್ದುಮೆ ಬಸವಂತನು ಒಬ್ಬ ಭೀಮರಾಯ ಆಲೋಚನೆ ಮಾಡಿದ ನಾವೊಂದು ಭೀಮರಾಯ ಆಲೋಚನೆ ಮಾಡಿದ ನಾವೊಂದು ಇನ್ನು ಎಂದೆಂದು ಪಾಡಿರಿ ಜಾಣರ ತುಮ ತುಮ್ಮೆ ಬಸವಂತನುವ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರ ತುಮ ತುಮ್ಮೆ ಬಸವಂತನುವ ಬುದ್ಧಿ ಹೇಳುವಂತ ತಾಯ್ತಂದರೆಲ್ಲ ಬುದ್ಧಿ ಹೇಳುವಂತ ತಾಯ್ತಂದರೆಲ್ಲ ಶೂದ್ರ ಮನುಷ್ಯರ ಮಾತು ನೀ ಬೇಡಲಿಲ್ಲ ಹಿರಿಯರ ಮಾತು ನೀ ಕೇಳಲಿಲ್ಲ ಸುರಪುರ ವೇಣುಗೋಪಾಲ ಮುರುಗನಲ್ಲ ತುಮ ತುಮ್ಮೆ ಬಸವಂತನು ಅಬ್ಬ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಬಿಮಾರಯ ಕೈ ಸೇರಿ ಕೊಟ್ಟ ದೊರಿನ ಬಿಮಾರಯ ಕೈ ಸೇರಿ ಕೊಟ್ಟ ಮನಸ್ಸಿನ ಒಳಗಿದ್ದ ಚಿಂತೆಯ ಬೆಟ್ಟ ನಕ್ಕಂತ ಸುರಪುರದ ಆದಿಡ್ದ ಒಂಟ ದೌಲತ ಇವ ಹಾಳು ಮಾಡನು ತೊಂಟ ತುಮ ತುಮ್ಮೆ ಬಸವಂತನು ಅಬ್ಬ ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ವೆಂಕಟಪ್ಪ ನಾಯ್ಕನ ಬೀಸಿ ಬಾಳೆತ್ತು ವೆಂಕಟಪ್ಪ ನಾಯ್ಕನ ಬೀಸಿ ಬಾಳೆತ್ತು ಸುತ್ತ ದೇಶದ ಮಂದಿ ನಡಗೋಟಲಿತ್ತು ಹಳಿ ಮಂದಿ ಉಜುರ ಸವಾರ ಸಲಿತ್ತು ವೆಂಕಟರಮಣನ ದಯ ತಪ್ಪಿತ್ತು ತುಮ ತುಮ್ಮೆ ಬಸವಂತ ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ವೆಂಕಟಪ್ಪ ನಾಯಕ ಮೃಗ ಜಾತಿ ಸೋರ ವೆಂಕಟಪ್ಪ ನಾಯಕ ಮೃಗ ಜಾತಿ ಸೋರ ಕೆಳಗೆ ಇರಲೆಂದು ಮಲಗನ ಅವತಾರ ಒಳಗೆ ಬಂದಿತ್ತು ಕಂಪೂರ್ಣ ಸರ್ಕಾರ ಸ್ಥಿರವಾಗಿ ಇರಲಿಲ್ಲ ದೊರೆಯ ಅವತಾರ ತುಮ ತುಮ್ಮೆ ಬಸವಂತನು ಅಬ್ಬ ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಅಬ್ಬ ಪಾಲ್ಗೋಣ ಪ್ರತಿಪಾದ ಹುಡುಗರ ಕೋಡಿ ಪಾಲ್ಗೋಣ ಪ್ರತಿಪಾದ ಹುಡುಗರ ಕೋಡಿ ರಥವಾದ ಕಾಮನ ಭೂಮಿ ಕಲ್ಯಾಣಿ ವಿಜಯ ನಿಲ್ಲದ ಹೋಳಿ ಪದಗಳು ಹಾಡಿ ರತಿದೇವಿ ರಮಣನ ಭೂಮಿ ಕಲ್ಯಾಣಿ ತುಮ ತುಮ್ಮೆ ಬಸವಂತನು ಏ ತುಮ ತುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ತುಮ್ಮೆ ಬಸವಂತನು ಏ ದುಮ್ಮೆ ಎಂದೆಂದು ಪಾಡಿರಿ ಜಾಣರೆ ತುಮ ದುಮ್ಮೆ ಬಸವಂತನ.